ಆ ಅಂಶದಿಂದ ಏನಾಗುತ್ತೆ ಅಂದ್ರೆ ಹಾಲಲ್ಲಿ ಬೆರೆಸಿದಾಗ ಇಮ್ಯುನೋ ಮಾಡ್ಯುಲೇಟರಿ ಆಗಿ ಕಾರ್ಯನಿರ್ವಹಿಸುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಅನೇಕ ರೋಗಗಳಿಂದ ರಕ್ಷಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಮಗೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ನಾವು ಅರಿಶಿನ ಹಾಲು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡಬಹುದು ಅಂತ ಹೇಳ್ತೀವಿ. ಪ್ರಿಯಾಂಕ ಕಲ್ಯಾಣ್ ಅವರೇ, ಬಹಳ ಮುಖ್ಯವಾಗಿ ಇನ್ನೊಂದು ಮಾತನ್ನು ಕೂಡ ಕೇಳಿದ್ದೇವೆ, ಈ ಕ್ಯಾನ್ಸರ್ ರೋಗಿಗಳಿಗೆ ಈ ಹಾಲು ಕುಡಿಯುವುದು ಬಹಳಷ್ಟು ಉತ್ತಮ ಅಂತ. ಹೌದು ಸರ್, ಅಂದ್ರೆ ಅರಿಶಿಣದ ಹಾಲು ಅರಿಶಿಣ ಕುಡಿಬೇಕು ಸರ್. ಏನಕ್ಕಂತಂದ್ರೆ ಅದು ಆರಂಭಿಕ ಹಂತಗಳಲ್ಲಿ ಅಂತ ಹೇಳ್ತೀವಿ ಸರ್. ಆಗ್ಲೇ ನಾ ಹೇಳ್ದೆ ಅಲ್ವಾ ಸರ್, ಅರಿಶಿಣದಲ್ಲಿ ಕರ್ಕ್ಯುಮಿನ್ ಎಂಬ ಅಂಶ ಇರುತ್ತೆ ಅಂತ ಹೇಳಿ. ಇದರಲ್ಲಿ ಒಂದು ಶಕ್ತಿ ಇರುತ್ತೆ ಸರ್, ಅಂದ್ರೆ ಆರಂಭಿಕ ಹಂತಗಳಲ್ಲಿ ಏನ್ ಕ್ಯಾನ್ಸರ್ ಕೋಶಗಳು ಆಗ್ತಾ ಇರುತ್ತಲ್ಲ ಸರ್, ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಕೋಶಗಳನ್ನ ನಾಶ ಮಾಡುವ ಅಂತ ಒಂದು ಶಕ್ತಿ ಕರ್ಕ್ಯುಮಿನ್ ಅಲ್ಲಿ ಇರುತ್ತೆ ಸರ್. ಅಂದ್ರೆ ಹಾಲಿನ ಅಂಶಗಳನ್ನು ಒಳಗೊಂಡಿರುತ್ತೆ ಮತ್ತೆ ಅರಿಶಿಣ ಇರ್ತಂತ ಕರ್ಕ್ಯುಮಿನ್ ಇರುತ್ತಲ್ಲ ಸರ್, ಇವೆರಡೂ ಸೇರಿ ಏನ್ ಅಂದ್ರೆ ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಕಾರಕ ಕೋಶಗಳನ್ನ ನಾಶ ಮಾಡುವಂತ ಶಕ್ತಿ ಇದರಲ್ಲಿರುತ್ತೆ. ಇನ್ನೊಂದು, ಈಗ ಹಾಲು ಕುಡಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಅಂತ ಒಂದು ಮಾತು ಇದೆ, ಇದು ನಿಜನಾ? ಹೌದು ಸರ್, ನಿಜ. ಯಾಕಂತಂದ್ರೆ ಅರಿಶಿಣದಲ್ಲಿ ಒಮ್ಮೆಲೆ ಮತ್ತೆ ಹಾಲಲ್ಲೂ ಅಮೈನೋ ಆಮ್ಲಗಳಿರುತ್ತೆ ಸರ್. ಅವೆರಡು ಅಮೈನೋ ಆಮ್ಲಗಳು ಬೆರೆತಾಗ ಏನಾಗುತ್ತೆ, ನಮಗೆ ಒಳ್ಳೆ ನಿದ್ರೆ ಪಡೆಯಲು ಸಹಾಯ ಆಗುತ್ತೆ. ಹಾಗಾಗಿ ಇದನ್ನ ನಾವು ಅರಿಶಿಣದ ಹಾಲು ಅಂದ್ರೆ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಿದ್ರು ಅಥವಾ ರಾತ್ರಿ ನಿದ್ದೆ ಚೆನ್ನಾಗಿ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರೆ ಅವರಿಗೆ ನಾವು ಅರಿಶಿಣದ ಹಾಲು ಕುಡಿದು ಮಲಗಿ ಅಂತ ಮನೇಲೆಲ್ಲ ಹೇಳ್ತಾರೆ. ಅದು ಏನಕ್ಕೆ ಅಂತಂದ್ರೆ ಇವಾಗ ಅರಿಶಿಣದಲ್ಲಿರೋ ಅಮೈನೋ ಆಮ್ಲಗಳೆಲ್ಲ ನಮಗೆ ಒಳ್ಳೆ ನಿದ್ರೆ ಪಡೆಯಲು ಸಹಾಯ ಮಾಡುತ್ತೆ ಅಂತ ಸರ್. ಅಂದ್ರೆ ಅರಿಶಿನ ಹಾಲು ಸೇರಿಸಿಕೊಂಡು ಹಾಲನ್ನ ಕುಡಿಯೋದು ಅತ್ಯಂತ ಉತ್ತಮ. ಹೌದು ಸರ್, ಅಂದ್ರೆ ಅದು ಮತ್ತೆ ಅರಿಶಿನ ಒಂದು ಚಿಟಿಕೆ ಎಷ್ಟು ಅಂದ್ರೆ 2-6% ಅಂತ ಹೇಳ್ತೀವಿ, ಅಷ್ಟನ್ನ ನಾವು ಹಾಲಲ್ಲಿ ಹಾಕೊಂಡು ಕುಡಿದ್ರೆ ಒಳ್ಳೇದು. ಒಂದು ಚಿಟಿಕೆ ಹಾಕೊಂಡು ಕುಡಿಬೇಕು. ಹೌದು, ಆಯುರ್ವೇದದಲ್ಲಿ ಇದನ್ನು ಬಹಳ ಪ್ರಮುಖವಾಗಿ ಹೇಳ್ತಾರೆ ಅಲ್ವಾ. ಅದ ಕಾರಣ ಇಷ್ಟೆಲ್ಲ ರೋಗಗಳನ್ನು ದೂರ ಮಾಡಬಹುದು, ಉತ್ತಮವಾಗಿರ್ತಕ್ಕಂಥ ನಿದ್ರೆಯನ್ನು ಮಾಡಬಹುದು, ಆರೋಗ್ಯವನ್ನು ಸುಧಾರಿಸಬಹುದು. ಕೊನೆಯದಾಗಿ ಹೇಳಿ, ಈ ಒಂದು ಹಾಲನ್ನ ಸೇವಿಸುವುದರಿಂದ ಒಬ್ಬ ವ್ಯಕ್ತಿಯ ವಿಕಸನ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವನ ವಿಕಸನದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಯಾವ ರೀತಿಯಲ್ಲಿ ಅಂತ? ಸರ್, ಹಾಲನ್ನು ನಾವು ಒಂದು ನೈಸರ್ಗಿಕವಾದ ಸಿಗುವಂತಹ ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹಾಲನ್ನು ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಏನಕ್ಕೆ ಅಂದ್ರೆ ಮನುಷ್ಯನ ಜೀವಿತಾವಧಿಯಲ್ಲಿ ಇದು ಹಾಲು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ಮನುಷ್ಯನ ಜೀವನ ಪ್ರತಿದಿನ ಪ್ರಾರಂಭವಾಗುವುದೇ ಹಾಲು ಮತ್ತು ಹಾಲಿನ ಇಂದ ಮಾಡಿರ್ತಕ್ಕಂತಹ ಬಿಸಿ ಪಾನೀಯ ಚಹಾ ಮತ್ತು ಕಾಫಿಯಿಂದ. ಹಾಗಾಗಿ ಹಾಲಿನಲ್ಲಿರುವಂತಹ ಎಲ್ಲಾ ಪೋಷಕಾಂಶಗಳು ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ತುಂಬಾ ಸಹಾಯ ಮಾಡುತ್ತೆ. ಅದಾದ ಮೇಲೆ ಯಾವುದೇ ಒಂದು ಸಭೆ ಆಗಿರಬಹುದು, ಸಮಾರಂಭ, ಮದುವೆ ಅಥವಾ ವೇದ ಉಪನಿಷತ್ಗಳಿಂದ ಇಲ್ಲಿವರೆಗೂ ಕೂಡ ಹಾಲು ಒಂದು ತನ್ನದೇ ಆದಂತಹ ಒಂದು ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಬಂದಿದೆ ಸರ್. ಹಾಗಾಗಿ ಹೌದು ಸರ್, ಹಾಗಾಗಿ ನಾವು ವ್ಯಕ್ತಿ ವಿಕಸನದಲ್ಲಿ ಹಾಲಿನ ಪೌಷ್ಟಿಕಾಂಶಗಳ ಪಾತ್ರ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತೀವಿ. ತುಂಬಾ ಒಳ್ಳೇದು ಶ್ರೀಮತಿ ಪ್ರಿಯಾಂಕಾ ವಿ ಕಲ್ಯಾಣ ಅವರೇ. ಒಬ್ಬ ವ್ಯಕ್ತಿ ಹಾಲು ಸೇವಿಸುವುದರಿಂದ, ಅದು ಚಿಟಿಕೆ ಅರಿಶಿನವನ್ನ ಹಾಕಿ ಸೇವಿಸುವುದರಿಂದ ಯಾವ ರೀತಿ ಆರೋಗ್ಯ ವೃದ್ಧಿ ಆಗ್ತದೆ ಮತ್ತೆ ಅದರಲ್ಲಿ ಪೌಷ್ಟಿಕಾಂಶಗಳು ಯಾವ ರೀತಿಯ ಆ ರೋಗಗಳನ್ನೆಲ್ಲ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ವ್ಯಕ್ತಿ ವಿಕಸನದಲ್ಲಿ ಹಾಲಿನ ಪೌಷ್ಟಿಕಾಂಶಗಳ ಪಾತ್ರ ಈ ಕುರಿತು ಮಹಗಾಮದ ಹೈನು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾದ ಪ್ರಿಯಾಂಕಾ ವಿಶ್ವನಾಥ್ ಕಲ್ಯಾಣ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ಇದಾಗಿತ್ತು ನಮ್ಮ ಇಂದಿನ ತಜ್ಞವಾಣಿ. ಅಕ್ಕ ಮಾಡೆ ಕಾಯಕ, ಓ ಅಣ್ಣ ಮಾಡೋ ಕಾಯಕ. ಕಲಬುರಗಿ ಆಕಾಶವಾಣಿಯಲ್ಲಿ ನಾಳೆ ಸಂಜೆ 7:00 to 7:30 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಯಕ ಶಕ್ತಿ ಕಾಯಕ ಇದು ಕಲ್ಯಾಣದ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕುರಿತು ಪ್ರಾಯೋಜಿತ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಬಿತ್ತರವಾಗುತ್ತಿದ್ದು, ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳುವ ವಿಧಾನಗಳು ಈ ಕುರಿತು ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಸುಂಬಡ್ ಹಾಗೂ ಯಡ್ರಾಮಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನಪ್ಪ ಕಟ್ಟಿಮನಿ. ಈಗ ಸಮಯ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ

ಆಲ್ಮೋಸ್ಟ್ 60-65 ರೂಪಾಯಿ ಕಿಲೋ ಮಾರ್ತದ. ಅದನ್ನ ನಾವು ಸರಿಯಾಗಿ ಅದನ್ನ ರವಾ ಮಾಡಿ ಅಥವಾ ಹಿಟ್ಟು ಮಾಡಿದಾಗ ಅದು 80-85 ರೂಪಾಯಿ ತನಕ ಅದು ಹೋಗ್ತದೆ. ಅದೇ ರೀತಿಯಾಗಿ ನಾವು ಆ ಒಂದು ಏನು ನವಣೆಯನ್ನ ಹಿಟ್ಟನ್ನು ಮಾಡಿ ಆ ಹಿಟ್ಟನ್ನು ನಾವು ಏನಾದರೂ ಬ್ರೆಡ್ ಮಾಡಿದಾಗಲಿ ಅಥವಾ ಬಿಸ್ಕಿಟ್ ಮಾಡೋದಾಗಲಿ ಇಂಥ ಒಂದು ಮಾಡಿದಾಗ ಒಂದು 1/4 ಕೆಜಿಗೆ ನಾವು 100 ರೂಪಾಯಿ ಗಳಿಸಬಹುದಾಗಿದೆ. ಹೇಗೆ ತಮ್ಮ ವಿಶ್ವವಿದ್ಯಾಲಯ ಸಿರಿಧಾನ್ಯವನ್ನ ಬೆಳೆದಂತಹ ರೈತರಿಂದ ಉತ್ತಮ ಗುಣಮಟ್ಟದ ಸಿರಿಧಾನ್ಯವನ್ನ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗಬಹುದು ಅಂತ ಹೇಗೆ? ಇದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂತಂತಂದ್ರೆ ಇದರಲ್ಲಿ ನಾವು ತಂತ್ರಜ್ಞಾನಗಳನ್ನ ಬೆಳೆಸೋ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ, ಅದನ್ನ ಪ್ರಚುರಪಡಿಸುವ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಬೇಕಾಗಿದೆ, ಮತ್ತು ಇನ್ನೂ ಹೆಚ್ಚು ಹೆಚ್ಚು ಎಂಟರ್ಪ್ರಿನರ್ಸ್ ಅನ್ನ ಬೆಳೆಸಬೇಕಾಗಿದೆ. ಇನ್ನೂ ಒಂದು ಈ ಮಾರುಕಟ್ಟೆಯಲ್ಲಿ ನಮ್ಮ ಸಿರಿಧಾನ್ಯಗಳಿಂದ ಮಾಡಿದಂತಹ ವಿವಿಧ ಪೌಷ್ಟಿಕ ಭರಿತ ಒಂದು ಏನು ಆಹಾರ ಪದಾರ್ಥಗಳನ್ನು ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಕಡೆ ನಾವು ಗಮನ ಕೊಡ್ತಾ ಇದ್ವಿ. ಯಾಕಂತಂದ್ರೆ ಇದನ್ನ ನಾವು ಏನು ಮಾರುಕಟ್ಟೆಯ ಬಗ್ಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗದೇ ಇರಬಹುದು, ಮುಂದಿನ ದಿವಸಗಳಲ್ಲಿ ಅದು ಸಹ ನಾವು ಮಾಡಿಕೊಡಬಹುದಾಗಿದೆ. ಈಗ ಹಿಂದಿನ ದಿನಗಳಲ್ಲೆಲ್ಲ ಸಿರಿಧಾನ್ಯವನ್ನ ಬಡವರ ಬೆಳೆ ಬಡವರ ಆಹಾರ ಅಂತ ಹೇಳಿದ್ರು, ಆದರೆ ಇತ್ತೀಚೆಗೆ ಶ್ರೀಮಂತರ ಆಹಾರ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಿದ್ಧ ವಸ್ತುಗಳನ್ನ ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿಕ್ಕೆ, ರಾಗಿ ಇರಬಹುದು, ನವಣೆ ಇರಬಹುದು, ಹಾರಕ ಇರಬಹುದು, ಸಾಮೆ ಇರಬಹುದು, ಇವುಗಳ ಒಂದು ತಂತ್ರಜ್ಞಾನ ಒಂದು ಹಳ್ಳಿ ಮಟ್ಟದಲ್ಲಿ ರೈತರಿಗೆ ಮುಟ್ಟಬೇಕು. ಅಂದ್ರೆ ಅವರೇ ಸಣ್ಣ ಒಂದು ಕಡಿಮೆ ಒಂದು ಹಣವನ್ನ ಹಾಕಿ ಬಂಡವಾಳವನ್ನು ಹಾಕಿ ಸಿರಿಧಾನ್ಯ ಮೌಲ್ಯವರ್ಧನೆ ಮಾಡತಕ್ಕಂತ ಒಂದು ತಂತ್ರಜ್ಞಾನ ಬರಬೇಕು, ರೈತರ ಮನೆ ಮುಟ್ಟಬೇಕು. ಈ ರೀತಿ ಏನು ಆಲೋಚನೆಗಳು ನಡೆದವ ತಮ್ಮ? ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಾವು ವಿಚಾರಣೆ ಮಾಡಿದೀವಿ, ಹಾಗೂ ಸಾಕಷ್ಟು ಒಂದು ರೈತರಿಗೆ ರೈತ ಮಹಿಳೆಯರಿಗೂ ಸಹ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅವರು ಆಮೇಲೆ ಇನ್ನೂ ಒಂದು ಈ ಒಂದು ಏನು ಸಲಕರಣೆಗಳು ಬೇಕಾಗ್ತವೆ ಅದು ಸಹ ಒಂದು ಈ ನಮ್ಮ PMFME ಸ್ಕೀಮ್ ಆಗಿರ್ಬೋದು ಅಥವಾ ಮತ್ತೆ ಇನ್ನುಳಿದ ಒಂದು ಏನು ಸರ್ಕಾರದ ಸಹಾಯಧನಗಳಿದಾವೆ ಅವುಗಳನ್ನು ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮ ಒಂದು ಸಣ್ಣ ಪ್ರಮಾಣದಲ್ಲಿಯೂ ಸಹ ಇಂಥ ಒಂದು ಪೌಷ್ಟಿಕ ಭರಿತ ಸಿರಿಧಾನ್ಯಗಳ ಆಹಾರ ಉತ್ಪನ್ನಗಳನ್ನು ತಯಾರು ಮಾಡಿ ಎಲ್ಲರೂ ಮಾರಾಟ ಮಾಡಬಹುದಾಗಿದೆ. ಈಗ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷವನ್ನ ಈ ಸಲ 2023 ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ಮುಂದಿನ ತಮ್ಮ ವಿಷನ್, ತಮ್ಮ ಗುರಿ ಏನಿದೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂತದ್ದು? ಸಿರಿಧಾನ್ಯಗಳನ್ನ ಈ ಒಂದು ನಮ್ಮ ವರ್ಷದಲ್ಲಿ ಸಾಕಷ್ಟು ಎವ್ರಿ ಪ್ರತಿ ಮಂತ್ ಮಾಸಿಕವಾಗಿ ನಾವು ರೆಗ್ಯುಲರ್ ಆಗಿ ತರಬೇತಿಗಳನ್ನ ಹಮ್ಮಿಕೊಳ್ತಾ ಇದ್ವಿ. ಹಾಗೆ ಒಂದು ಏನು ಪೋಷಕಾಂಶ ಅಭಿಯಾನ ಇದೆ, ಆ ಒಂದು ಅಭಿಯಾನ ಪ್ರತಿ ಒಂದು 2 ತಿಂಗಳಿಗೊಮ್ಮೆ ಮಾಡಬೇಕಂತ ವಿಚಾರ ಮಾಡಿದ್ವಿ. ಅದೇ ರೀತಿಯಾಗಿ ಈ ಎಲ್ಲೆಲ್ಲಿ ಏನೇನು ನಮ್ಮ ಕಾರ್ಯಕ್ರಮಗಳಿರ್ತಾವ ಅಲ್ಲೆಲ್ಲೂ ಸಹ ಸಿದ್ಧಾನ್ಯಗಳಿಂದ ಸಿದ್ಧಪಡಿಸಿದ ಒಂದು ಆಹಾರ ಉತ್ಪನ್ನಗಳಾಗಿರ್ಬೋದು, ಅದರಂತೆ ಏನು ನಾವು ಈ ತರಬೇತಿಯನ್ನು ಕೊಡುವಂತಹ ಒಂದು ಮಾಹಿತಿ ಏನದ ಅದನ್ನೂ ಸಹ ಅಲ್ಲಿ ನಾವು ಭಾಗವಹಿಸಿ ಕಂಪ್ಲೀಟ್ ವರ್ಷ ತುಂಬ ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಂತ ಪ್ಲಾನ್ ಮಾಡಿಕೊಂಡಿದ್ದೀವಿ. ಒಳ್ಳೆಯದು ಡಾಕ್ಟರ್ ಉದಯಕುಮಾರ್ ನಿಡೋಣೆ ಅವರೇ, ಇದುವರೆಗೂ ನಿಮ್ಮ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದ ವತಿಯಿಂದ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಚಟುವಟಿಕೆ ಬಗ್ಗೆ ವಿಚಾರವನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. के मैदानों में छोटे छोटे धंधे या बड़े कामों में फूलों के पॉलीहाउस सब्जियों के बागानों में सोलर बदल रहा है रात को उजालों में इंक्लूजन से टेक्निकल रेवल्यूशन हर जगह जमा रहा है देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಮಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಅಕ್ಕ ಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದಗಳು ಮೂಡಿಬರಲಿವೆ. ನಂತರ ಕಾಯಕ ಶಕ್ತಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಈ ಕುರಿತು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯ ಕೇಳುಗರೆ, ಅಕ್ಕ ಮಾಡೆ ಕಾಯಕ, ಓ ಅಣ್ಣ ಮಾಡೋ ಕಾಯಕ. ಕಲಬುರಗಿ ಆಕಾಶವಾಣಿಯಲ್ಲಿ ನಾಳೆ ಸಂಜೆ 7:00 to 7:30 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಯಕ ಶಕ್ತಿ ಕಲ್ಯಾಣದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಕುರಿತು ಪ್ರಾಯೋಜಿತ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಬಿತ್ತರವಾಗುತ್ತಿದ್ದು, ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳುವ ವಿಧಾನಗಳು ಈ ಕುರಿತು ಭಾಗವಹಿಸುತ್ತಾರೆ ಕಲಬುರಗಿ ಜಿಲ್ಲೆಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಸುಂಬಡ್ ಹಾಗೂ ಯಡ್ರಾಮಿ ತಾಲೂಕ್ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾನಪ್ಪ ಕಟ್ಟಿಮನಿ. ನರೇಗಾ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಪಡೆದುಕೊಳ್ಳುವ ವಿಧಾನಗಳ ಕುರಿತು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ತಾವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು